ಈ ಪಕ್ಕದಲ್ಲಿ ಗುರುಳಾಗಿರ್ತದೆ, ಒಂದ್ ತೋಟ ಇದ್ದಿರ್ತದ್ರಿ, ಮತ್ತೊಂದ್ ತೋಟದ ಮರ ನಮ್ಮ ತೋಟಕ್ಕೆ ಬಂದಿರ್ತದೆ, ನೆರಳು ಬಿದ್ದಿದೆ. ಅದಕ್ಕೆ ಅಂದ್ರೆ ಅದಕ್ಕೆ ಸರಿಯಾಗಿ ಹೇಳಲಿಕ್ಕೆ ಸೂರ್ಯಪ್ರಕಾಶ ಸರಿ ಆಗುದಿಲ್ಲ, ಹಿಂಗೆ ಪ್ರಾಬ್ಲಮ್. ಬೇರೆ ಸರಿ ಅದಕ್ಕೆ ವಾತಾವರಣ ಕರೆಕ್ಟ್ ಆದ್ರೆ ಕರೆಕ್ಟ್ ಬಂದದೆ, ಈಗ ಸ್ವಲ್ಪ ಮರಕ್ಕೆ ಬಂದದೆ. ಅಡಿಕೆ ಬೆಳೆ ಎಲ್ಲ ಬರ್ತದೆ, ಈಗ ಅಡಿಕೆ ಬೆಳೆ ಎಲ್ಲ ಸ್ಟಾರ್ಟ್ ಆಗದೆ. ಮತ್ತೆ ಜಾಯಿಕಾಯಿ, ಅದೇ ಜಾಯಿಕಾಯಿ ಒಂದು ಅಂದ್ರೆ ಜಾಯಿಕಾಯಿ ಬೆಳೆ ಬರ್ತದೆ, ಬೆಳೆ ಸಿಕ್ಕುದು ಕಷ್ಟ ಆಗೋದು ಕೈಗೆ. ಯಾಕಂದ್ರೆ ಮಂಗ ಕೋಳ ಮೊದಲೇ ತಿನ್ನುವುದಿಲ್ಲ ಇತ್ತದು, ಈಗ ಅದು ಆ ಮಂಗ ಅದು ಆ ಜಾಯಿಕಾಯಿ ಆ ಮೇಣಸಿಪ್ಪೆ ಅಂತಿದ್ರೆ ಒಳಗಿನ ಬೀಜನೂ ತಿಂತ, ಈಗ ಭಾರಿ ಕಂಗಲಾಗಬಹುದು ನಮಗೆ. ಈಗ ಬೆಳೆ ನಾವು ಬೆಳೆತಿರು ಕರೆ ಕೈ ಸಿಗುದಿಲ್ಲ. ಮತ್ತೆ ಈ ಅಡಿಕೆ ಆಗ್ತದೆ ಸಣ್ಣ ಮುಗುಳದ್ದು, ಅಡಿಕೆ ಚೀಬು ಮಂಗ ಹೊತ್ತಾಗ್ತದೆ. ಬಾಳೆಕೋಣೆ ಅಂತೂ ಮತ್ತೆ ಕೇಳೋದೇ ಇಲ್ಲ, ಬಾಳೆಕಾಯಿ ಒಂದು ಕಡುಕೆ ಕೊಡುದಿಲ್ಲ. ಈಗ ನಾವು ಮಂಗ ಓಡಿಸಿದ್ರು ಹೆಂಗಸರು ಹೋದ್ರೆ ಮತ್ತೆ ಮಂಗ ಕದ್ದಂಗೆ ಇಲ್ಲ, ಅಲ್ಲೇ ಮರದ ಮೇಲೆ ಇರ್ತದೆ. ಹೆಂಗಸರಿಗಿದ್ರೆ ಮೇಲಿಂದು ಟೊಂಗೆ ಕಿಂಗಿ ಮುರಿದ್ರೆ ಮೈ ಮೇಲೆ ಹೊತ್ತಾಗ್ತದೆ. ಈ ಮರದ ಮೇಲೆ ಸಿಂಗೆಲ್ಲ ತಿಂತಿದ್ರೆ, ಹೆಂಗಸರು ಸಣ್ಣ ಮಕ್ಳು ಇದ್ರೆ ಅವ್ರಿಗೆ ಮೈ ಮೇಲೆ ಹೊತ್ತಾಕ್ಬಿಡ್ತದೆ, ಹೆದರಿಸ್ಬಿಡ್ತದೆ. ಆ ತೋಟದ ಕಡ್ಬೇಕಾದ್ರೆ ಒಂದು ತೆಂಗಿನ ಹೆಡೆ ಮೇಲೆ ಹೋಗಿ ಆ ಹೆಡೆ ಇರ್ತದಲ್ರಿ, ಆ ಪಕ್ಕದಲ್ಲಿ ಹೋಗಿ ಕುಳಿತು ಬಿಡ್ತದೆ. ಆಯ್ತು, ಮತ್ತೆ ಹೋದ ನಂತರ ಮತ್ತೆ ಪುನಃ ಬಂದು ತಿಂತದೆ. ಇದು ಕಂಟ್ರೋಲ್ ಮಾಡೋಕೆ ಆಗುದಿಲ್ಲ. ಒಂದ್ಸತಿಗೆ ನೀವು ಗರ್ನೂರು ಪಟಾಕಿ ಹೊಡಿ ಬಂದ್ರೆ ಅಷ್ಟು ಹೊತ್ತಗಡ್ಡಿಲ್ಲ. ಆಯ್ತು, ಮತ್ತೆ ನಾವು ಅದೇ ಕಾಯ್ಕಂತ ಉಳಿದ್ರೆ ನಾವು ಬಾಕಿ ಕೆಲಸ ಮಾಡಕ್ ಬರುದಿಲ್ಲ. ಇದು ಮತ್ತೆ ತಿಂತಾನೆ ನಡೀತದೆ. ಮನೆ ಮುಂದ್ಗಡೆ ಇದ್ದು ಮರಕ್ಕೂ ಬಂದು ತಿಂತದೆ ಬಾಳೆಕಾಯಿ. ಅದಕ್ಕೆ ಎಂತ ಸರ್ಕಾರ ಏನ್ ಮಾಡ್ತದೆ ಅಂತೂ ತಲೆನೇ ಬರುದಿಲ್ಲ ನಮ್ಗೆ. ಸರ್, ಅದು ಹೊಡೆದ್ರೆ ಅದು ಮತ್ತೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತರು. ಹಾಗಾಗಿ ರೈತರಿಗೆ ಭಾರಿ ಸಮಸ್ಯೆ ಆಗ್ಬಿಟ್ಟದದು. ಈಗ ಈ ನಮ್ಮ ತೆಂಗಿನಕಾಯಿ ಅಂತೂ ನಮಗೆ ಈ ಸರಿಯಾಗಿ ತಿನ್ಲಿಕ್ಕೆ ಸಿರಿ ಸಿಕ್ಕುದಿಲ್ಲ ಅಂದ್ರೆ ಈ ಬೊಂಡನಿ ಕಾರ್ ಹಾಳು ಮಾಡ್ಬಿಡ್ತದೆ. ಅದು ಕಂಟ್ರೋಲ್ ಮಾಡೋಕೆ ಬರ್ತದೆ. ಈಗ ಇತ್ಲಾಗ ಯಾವಾಗ ನಮಗೀಗ ಸರ್ಕಾರ ಇದು ಪ್ರಾಣಿಗಳ ರಕ್ಷಣೆ ಹೆಚ್ಚು ಮಾಡ್ತಾ ಬಂತ, ನಮ್ಗೆ ರೈತರಿಗೂ ಹೆಚ್ಚು ಕಾಟ ಆಗ್ತಾ ಬಂದದ. ನಾವೀಗ ಹೆಚ್ಚು ಜಗನ್ ಇಲ್ದಂಗಾಯ್ತು, ಎಲ್ಲ ಅರಣ್ಯ ನಮ್ಗೆ ಅರಣ್ಯದರು ಒಂದು ಕೆಲಸ ಮಾಡಬೇಕು. ನಮ್ಮ ಮನೆ ಸಿಕ್ಕಿ ಅಂತ ಅವರಿಗೆ ಅಲ್ಲಿ ಬೆಟ್ಟದಲ್ಲಿ ಅದಕ್ಕೆ ಸಿಗುವಂತ ಹಣ್ಣು ಗಿಡಗಳು ಬೆಳೆಸಬೇಕು. ಈಗ ನಮ್ಮ ಅದಕ್ಕೆ ಏನು ಬೆಟ್ಟದಲ್ಲಿ ಏನು ಸಿಗುದಿಲ್ಲ, ಏನು ಸಿಗದೆ ನಮ್ಮ ಈ ನಾಡಿಗೆ ಬರ್ತದೆ. ದೊಡ್ಡ ಪ್ರಾಬ್ಲಮ್ ಅದು. ಅವರು ಗಿಡ ಬೆಳೆಸ್ತಿರ್ತಾರೆ, ಏಕಸಿ ಗಿಕಸಿ ಎಲ್ಲ ಬೆಳೆಸ್ತಿ. ಹಾ, ಈ ಟೈಮ್ಗೊಂದು ಈ ಗೇರ್ ಬೀಜ ಟೈಮ್ಗೊಂದು ಹಣ್ಣು ಹತ್ತದೆ ಗ್ಯಾರನ್ನು, ಈ ಟೈಮ್ ಸ್ವಲ್ಪ ಕಡಿಮೆ ಆಗ್ತದೆ. ಈ ಮಳೆಗಾಲಕ್ಕೆ ಅಂತ ಎಂತದೂ ಸಿಗುದಿಲ್ಲ ಅದಕ್ಕೆ, ಅದು ಆಟೋಮೆಟಿಕ್ ಆಗಿ ಹಳ್ಳಿ ನುಗ್ಗೆ ನುಗ್ಗ. ಅವರು ಮೇನ್ ಅಂದ್ರೆ ನಮ್ಮ ಮನೆ ಆ ಬೆಟ್ಟದಲ್ಲಿ ಅದಕ್ಕೆ ಮಳೆಗಾಲಕ್ಕೆ ಏನಾದ್ರು ಆಹಾರದ ವ್ಯವಸ್ಥೆ ಮಾಡ್ಬೇಕು. ಅದೇ ಕಾರಣ ಅದು ಅದ್ರದ್ದು ಮಂಗನದ ತಪ್ಪೇ ಅಲ್ಲ, ಅದಕ್ಕೆ ಅದು ಒಂದು ಆಹಾರ ಹುಡಿಕಂತ ಹಳ್ಳಿಗೆ. ಇದೇ ದೊಡ್ಡ ಸಮಸ್ಯೆ ಅಂದ್ರೆ ಪೂರ್ತಿ ತಿನ್ನಲ್ಲ, ಹಾಳು ಮಾಡೋದು ಹಾಳು ಮಾಡ್ತದೆ. ಅದು ಅದೆಲ್ಲ ಅದಕ್ಕೆ ಎಂತ ಗೊತ್ತದ್ರಿ, ಅದು ಹೊಟ್ಟೆ ತುಂಬಿತು ಹೋಗಿತ್ತು. ನಮ್ಮ ಚಿಕ್ಕ ಮಕ್ಳು ಕೊಟ್ಟಂಗೆ, ಚಿಕ್ಕ ಮಕ್ಳು ಒಂದು ಬಿಸ್ಕೆಟ್ ಒಳಗೆ ಕಚ್ಚಿದ್ರೆ ಮತ್ತೊಂದು ಹೊಟ್ಟಕ್ಕೆ, ಅವ್ರಿಗೆ ಹೆಂಗ್ ಗೊತ್ತಿರ್ತದೆ. ಅದೇ ಲೆಕ್ಕ. ಈ ಅಂಗಡಿ ಏನೇನ್ ಮಾಡ್ತಿರ್ಲಿ? ನಾವು ಟೀ ಮಾಡ್ತಿರೋ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಟೀ, ಬೀಡ, ಗೀಡ, ಬಾಳೆಣ್ಣು ಇತ್ತದೆ. ವ್ಯಾಪಾರ ಕೋಲ್ಡ್ ವ್ಯಾಪಾರ ಇದು ಒಂದು ಅಂಗಡಿ ಊರಲ್ಲಿ ಇಲ್ಲ, ಇಲ್ಲಿ 4-5 ಅಂಗಡಿ. ಚೆನ್ನಾಗಿ ನಡೀತು ವ್ಯಾಪಾರ? ಅಲ್ಲ, ನಮ್ಮ ಮಸ್ತಿ ಗಡ್ಡಿಲ್ಲ ಅಂದ್ರೆ ನಾವು ಏನು ನಮ್ಮ ಸಂಸಾರಕ್ಕೆ ಅದರಿಂದ ಕೃಷಿಯಿಂದ ಸ್ವಲ್ಪ ಇದು ಬರ್ತದೆ. ಇದರಿಂದ ನಮ್ಮ ಶಾಲೆ ಮಕ್ಕಳಿಗೆ ಓದಿಸೋಕೆ ಸಮ ಪ್ರಮಾಣದಲ್ಲಿ ಹೋಗ್ತಾ ಇದ್ರು. ಅಂದ್ರೆ ರಾಶಿ ಉತ್ಪನ್ನ ಆಗುದಿಲ್ಲ, ನಮಗೆ ತೊಂದರೆ ಆಗುದಿಲ್ಲ. ನಮಗೆ ಕೆಲಸ ತಕ್ಕ ಒಂದು 300-400 ರೂಪಾಯಿ, 400-500 ರೂಪಾಯಿ ದುಡುಕ್ ಆಗ್ತದೆ ಅಷ್ಟೇ. ಇಲ್ಲೇ ರೋಡ್ ಬಾಜುಕ್ಕೆ ಇದೆ, ಬೇರೆದವ್ರು ಬಂದು ಕುಡಿತಾರೆ ಇಲ್ಲಿ ಚಹಾ. ಹಾ, ಬೇರೆ ಊರ್ನವ್ರು ಬರ್ತಾರೆ. ಹಿಂಗೆ ಇಲ್ಲಿ ಕಟ್ಟಿಗೆ ಗಿಟ್ಟಿಗೆ ಹೋಗ್ತಾರೆ, ಇಲ್ಲಿ ಚಂದಾವರ್ಕ ಇದ್ರು ಸೊಪ್ಪಿಗೆ ಇದಕ್ಕೆಲ್ಲ ಹೋಗ್ತಾರೆ. ಅವ್ರು ಬಂದು ಟೀ ಬೆಳಗ್ಗೆ ಸರಿಗೆ ನಾ ಬೆಳಿಗ್ಗೆ 4:30 ಬರ್ತಾರೆ, 4:30 ಬಂದು ಟೀಗೆ ಮಾಡ್ತಾರೆ. ಇನ್ನು ಇಲ್ಲಿ ಜಾಸ್ತಿ ಬೇಡಿಕೆ ತಕ್ಕಂತ ಏನಾದ್ರು ವಸ್ತು ತಂದಿಡೋದು ಹಂಗೇನು ಮಾಡ್ಬೇಕು ಅಂತ ಐತೆ ಆಸೆ? ಸರ್, ಇದು ಅಲ್ಲಿ ಏನು ಅಲ್ಲಿ ಪೇಟೆ ಬದಿ ಇರ್ತದೆ, ಏನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಗೆಲ್ಲ. ಮತ್ತೆ ನಮ್ಮದು ಇಲ್ಲಿ ಎಲ್ಲ ಬಡವರೇ ಜಾಸ್ತಿ. ನಮ್ಮದಿಲ್ಲಿ ಹಾಲಕ್ಕಿ ಸಮಾಜದವ್ರಿ ಜಾಸ್ತಿ ಅಂದ್ರೆ ಎಲ್ಲ ಚಿಕ್ಕ ಹಿಡುವಳಿದಾರರು. ಒಂದು 500-600 ರೂಪಾಯಿ ದುಡಿತರು, ಅವ್ರ ಖರ್ಚಿಗೊಂದು ಸರಿ ಆಗ್ತದೆ. ಏನ್ ದೊಡ್ಡ ಪ್ರಮಾಣದಲ್ಲಿ ಈಗ ಬೇರೆ ಸಿಟಿ ಲೆವೆಲ್ ಅಂತ ಹೀಗೆ ಇದೆಲ್ಲ ತಿಂಡಿ ಗಿಂಡಿ ಎಲ್ಲ ಏನ್ ತಕ್ಕ ಹೋಗಿರುವುದಿಲ್ಲ. ಒಂದ್ ಸಣ್ಣ ಪ್ರಮಾಣದಲ್ಲಿ ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರು ಆಗುದಿಲ್ಲ ಇಲ್ಲಿ ನಡೆಸಿಕೊಳ್ಳಕ್ ಆಗುದು. ಅಂದ್ರೆ ನಮ್ಮ ಹಳ್ಳಿ ಹೆಂಗ್ ಲೆವೆಲ್ ಅಂದ್ರೆ ಅದೇ ಲೆವೆಲ್ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಜನರು ಹೇಗೆ ಕೊಂಡ್ಕೊಂತಾರ ಅನ್ನೋದ್ರ ಮೇಲೆ ನಾವು ಬಂಡವಾಳ ಹಾಕ್ಬೇಕು. ಹೌದು, ಸುಮ್ಸುಮ್ನೆ ಜಾಸ್ತಿ ಹಾಕಿದ್ವಿ ಅಂದ್ರೆ ಇಲ್ಲೇ ಪೇಟೆ ಇದೆ, ಹೋಗಿ ತಮ್ಮ ಪೇಟೆ ಇದೆ. ಮತ್ತೆ ಇಲ್ಲಿ ಜಾಸ್ತಿ ಏನು ವ್ಯಾಪಾರ ಮಾಡಿದ್ರೆ ಮತ್ತೆ ವಾರ ಸಂತೆ ಆಗ್ತದೆ. ಈಗ ನಮ್ಮ ಚಂದಾವರದ ಸಂತೆ ಆಗ್ತದೆ ರವಿವಾರ, ಇವತ್ತು ಸಂತೆ ಕುಮಟಾ, ಇಲ್ಲಿ ಬುಧವಾರ ಸಂತೆ, ಮಿಡ್ಲ್ ಸೆಂಟರ್ ಅದು, ಇಲ್ಲೂ 4 ಕಿಲೋಮೀಟರ್. ಹಾಗಾಗಿ ಅದು ವಿಶೇಷ ಇದು ಹಾಕುದು. ಅವು ಈ ಹಳ್ಳಿಗೆ ಹೆಂಗಿತ್ತು, ನಮ್ದು ಹೆಚ್ಚಿನದಾಗಿ ಟೀ ಚಹಾ ವ್ಯಾಪಾರ ಜಾಸ್ತಿ. ಮತ್ತೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನಮ್ಮ ಒಂದು ಹುಡುಗ SSLC, ಹುಡುಗಿ 6th ಕ್ಲಾಸ್. ಚೆನ್ನಾಗಿ ಓದ್ತಾ ಇದಾರ? ಹಾ, ಓದ್ತಾ ಇದ್ದಾರೆ. ಜಾಸ್ತಿ ನಮ್ಮ ಜನಾಂಗದಲ್ಲಿ ಓದಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆಯಾ ಹೇಗೆ? ಅಲ್ಲ, ಅದು ಈಗ ನಮ್ಮ ಈಗ ಮೊದಲನಂಗಲ್ಲ, ಈಗ ಸ್ವಲ್ಪ ಸ್ವಲ್ಪ ಎಜುಕೇಶನ್ ಸುಧಾರಿಸ್ಕೊಂತ ಬಂದವ್ರೆ. ಹಿಂದೆ ನಮ್ಮ ಶಿಕ್ಷಣ ಪದ್ಧತಿ ಜಾಸ್ತಿ ಇದು ತೊಂದರೆ ಇತ್ತು. ಅಂದ್ರೆ

ಕೃಷಿ ಹಾಡು ಕೇಳಿದಿರಿ. ಬೇಸಾಯ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ. ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಕಟಗಾರಿಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆ ದಿನ ಮಗಳನ್ನು ಗಂಡನ ಮನೆಗೆ ಕಳುಹಿಸುವಾಗ ಹಾಡುವ ಹಾಡು. ಮಾಡೋಗೆ ಒಳಪಟ್ಟೆ ಮಂಚದ ಮ್ಯಾನೆ ಅಪ್ಪ ತನ ಮಗಳ ತೊಡಿ ಅಪ್ಪ ತನ ಮಗಳ ತೊಡಿ ಕೂರಿಸಿ ಗಂಡೆ ಏನ ಬೇಕೋ ಮಗಳೇ ಮಗಳು ಹಿತ್ಲೋ ಬೇಕಪ್ಪ ಕೇಳು ಕೊಟ್ಟೋಗದ ಬೇಕೇ ದಾನ ಕೊಟ್ಟೋಗದ ಬೇಕಪ್ಪ ಕೇಳು ಕೊಟ್ಟನಕ್ಕೆ ಮೆಟ್ಟ ಇಳಿ ಕಣಕರ ನೀರಗ ಮೊಣಕ ಮೈ ನಾಡಿಯತೆ ಕಣಕ ಲಾಡಿಯತೆ ಒಳ ಕಣಕ ಲಾಡಿತ ಒಳಗೋಗಪ್ಪನ ಕೂಡ ಮೊಣಕೆಮ್ಮೆ ಕೊರವೇ ನಾನಾ ಮೊಣಕೆಮ್ಮೆ ಕೊರವೇ ತಮ್ಮದನ್ನಲ್ಲ ಬಂದು ದೀಪಣಕಿನ ಮುಂದೆ ಮಾಡೋಗೆ ಒಳಪಟ್ಟೆ ಮಂಚದ ಮ್ಯಾನೆ ಅಣ್ಣ ತನ ತಂಗಿ ತೊಡಿ ಅಣ್ಣ ತನ ಮಗ ತೊಡೆ ಮೇನ ಕೋರಿಸಿ ಗಂಡೆ ಬೇಕು ತಂಗಿ ಬಳು ಹೇಳಿ ಅಣ್ಣನ ಕೂಡ ಲಡ್ಡುಗೆ ಬೇಕೋ ಮಣಿ ಒಡ್ಡುಗೆ ಬೇಕು ಮಣಬೇಕಣ್ಣ ಕೇಳು ಒಡ್ಡಿ ಹಣ ಬೇಕೋ ನೀಡು ಒದ್ದಿ ಹಣ ಬೇಕು ನಡುವೀಗಣ್ಣ ಕೇಳು ಪಟ್ಟಣಕ್ಕೆ ಮೆಟ್ಟ ಇಳಿ ಚೆನ್ನ ಕೋಣಿಲೆ ಚೆನ್ನಕ್ಕೆ ಮುಡಿ ಕೇಲಾದೀಕ ಮಗಳೇ ನೀನ ಹಾದಿ ಕಂಬಗ ಹಾದಿ ಕಣ ಬೆಳ್ಳಿಲ್ಲೆ ಲಾದಿ ಕೋಡಪ್ಪ ನಾನ ಆದಿ ಕೋಡಪ್ಪ ನನಗೊಂಡನಲ್ಲ ಒಂದ ದೀಪಣಕ್ಕಿದ ಮುಂದೆ ಹೊರತೆ ಕೋಡೆ ದೊಡ್ಡ ಕೋಣಿಲೆ ದೊಡ್ಡಕ್ಕೆ ಮುಡಿ ಕೈಲಾದಿ ಕ ಮಗಳೇ ನೀನ ಆದಿ ಕಮಗ ಆದಿ ಕಣ ಬೀಳಿಲ್ಲೆ ಲಾದಿ ಕೋಡಪ್ಪ ನಾನ ಆದಿ ಕೊಡಪ್ಪ ನನಗೊಂಡನಲ್ಲ ಒಂದ ದೀಪಣಕ್ಕಿದ ಮುಂದೆ ಹೊರತೆ ಹೊಟ್ಟೆ ಲೂಟದ ಮಗಳು ಮೆಟ್ಟೆ ಹೊಟ್ಟೆಯ ಸೋಸಿ ಮದ ಹೊಟ್ಟಿನ ಸೋಸಿ ಮದ ಹೊಡಕೆಲ್ಲ ಹುಟ್ಟದ ಅಂದಿಗ ಮಗಳು ಪರ ಅಂದಿಗ ಮಗಳ ಪರಿಗಾಯಿ ತಂದೆ ಮನಸ್ಸಿನ ಮಾತಿಂತಿ ಬಿಡ ಮಾತಿಂದಿ ಬಿಡಬೇಡ ತಾಯಿಯವ ತೊರೆಸಿದ್ದರು ಸಿದ್ದಿನ ಸಿರಿದರ ಮರಗಿಂದ ದಂಡೆ ಮಗಳು ಸಿದ್ಧಿ ಎಣ್ಣೆ ಆಗೆ ತೋಲು ಸಿದ್ಧ ಎಣ್ಣೆ ಆಕೆ ಒಳಗೇದೋ ಚಾಕೇದೋ ಇಲ್ಲಿ ನಿಮ್ಮೊಡನೆ ಕೊಲೋ ಕೊಳಗೀತೋ ನಂಟರೆ ನಿಮ್ಮಗನ ಕಂಡಂತೆ ಸರಿ ತವರು ಮನೆಗೆ ಬಂದ ಪತ್ನಿಗೆ ಮನೆಗೆ ಮರಳಿ ಬರುವಂತೆ ಗಂಡ ಬರೆಯುವ ಪ್ರೀತಿಯ ಓಲೆಯ ಕುರಿತು ಹಾಡುವ ಹಾಡು ತಾಕೋತ ಮಂಚಕೋ ಮೊಳಕೋತ ಮಾಳಕೋ ಸುಮಾರಿ ಬಾರಿ ಸುಮಾರೊಂದಲೆ ಬರ್ತಾನೆ ತಮ್ಮಯ್ಯ ಮಡದಿ ಕೊಡ ಮನೆಗೆ ಸೋವೋ ನಂಬ ಮಡದಿ ಕೊಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಅತ್ತಿ ಕೊಡ ಮಗಳ ಕೊಳೋ ಗಂಬ ಅತ್ತಿ ಕೊಡ ಮಗಳ ಕೊಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಶುಭ ಮೊಡದಿ ನಮ್ಮರ ಶುಭನ ಒಂಬದ ಕೇಳೆ ಅಲ್ಲಿರವರ ನಿನ್ನ ಜ್ಞಾನಿ ಹೊರೇ ಅಲ್ಲಿರವರ ನಿನ್ನ ಜ್ಞಾನಿಯರ ಮೊಡದಿ ಕೇಳು ಇಂದು ಹೋಗಿ ನಾಳೆ ಬರೋವಾನೆ ತಾಕೋತ ಮಂಚಕೋ ಮರದಕೋತ ಮಾಳಕೋ ಗರಗರ ನಾಲಿ ಬರೀ ದಾನೇ ಗರಗರ ನಾಲಿ ಬರದಾನೆ ತಮ್ಮನೆಯ ಮಡದಿ ಕುಡ ಮನೆಗೆ ಸೋವೋ ನಂಬ ಮಡದಿ ಕುಡ ಮನೆಗೆ ಸೋ ನಂಬ ನಮ್ಮ ತಮ್ಮ ಮಾವನ ಕುಡ ಮಗಳ ಕೊಳೋಗಂಬ ಮಾವನ ಕುಡ ಮಗಳ ಕೊಳಗಂಬ ನಮ್ಮ ತಮ್ಮ ಮಡದಿ ನಮ್ಮೂರೇ ಶುಭ ನಾವೇ ಮೊಡದಿ ನಮ್ಮರ ಸೂನ ಮೊಡದಿ ಕೇಳು ಇಂದೋಗಿ ನಾಳೆ ಬರೋವಾನೆ ಇಂದೋಗಿ ನಾಳೆ ಬರುವನ ಮೊಡದಿ ಕೇಳು ಅಲ್ಲಿರವರ ನಿನ್ನ ಗ್ಯಾಣಿ ಆಡು ಕಂಗಳಲ್ಲಿ ಸೂಡುವ ತಮ್ಮಲ್ಲಿಯ ಊಡಾಡುವರುಂಟ ಮಾರಿಯಲ್ಲೇ ಅಲ್ಲೇ ಕೂಡಾಡುವರು ಮನೆಯಲ್ಲ ನಮ್ಮನೆಗೆ ಬಾವಾದಿರುಂಟ ಬಾವಾದಿರುಂಟ ತಿರುಗು ನಮ್ಮನೆಗೆ ಅಕ್ಕಾದಿರುಂಟ ಕ್ಯಾಲ ಅಕ್ಕಾದಿರುಂಟ ಕೆಲಸಕ್ಕ ನಮ್ಮನೆಗೆ ಅಕ್ಕದಿರುಂಟ ಸೋಲೋ ಆಡುವ ಕಂಗಳ